ಎಂಬಿ ಪಾಟೀಲ್ ಆಗ್ರಹ. ಬೀದಿ ನಾಯಿಗಳಿಗೆ ಪ್ರಾಯೋಗಿಕವಾಗಿ ಮೈಕ್ರೋಚಿಪ್ ಅಳವಡಿಕೆಗೆ ಬಿಬಿಎಂಪಿ ನಿರ್ಧಾರ. ದೇಶವನ್ನು ಆರ್ಥಿಕವಾಗಿ ಮುಂಚೂಣಿಗೆ ತರಲು ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅತ್ಯಗತ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸುವಲ್ಲಿ ಕೃಷಿ ಮೇಳ ಸಹಕಾರಿ, ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ದೇಶಭಕ್ತ ಗೀತೆಗಳ ಕಾರ್ಯಕ್ರಮ ಮೊದಲಿಗೆ ವೃಂದಗಾನದಲ್ಲಿದೆ ಜೈ ಜೈ ಭೂಮಾತೆ. ಭೂಮಂಡಲ ಏಕ ರಾಷ್ಟ್ರ, ಭೂಮಂಡಲ ಏಕ ರಾಷ್ಟ್ರ, ಸರ್ವವರ್ಣ ಮಾನವ ಸರ್ವವರ್ಣ ಮಾನವ ಯುಗದ ಪರ್ವದಲ್ಲಿ ಕಲಿತನೋ ನವೋ ನವ ಕಲಿತನೋ ನವೋ ನವ ಜಯ ಜಯ ಭೋ ಮಾತೆ ಮಾತೆ ಮಾತೆ ಜಯ ಭಾರತ ಮಾತೆ ಮಾತೆ ಮಾತೆ ಆ ಮಾತೆ ಈ ಮಾತೆ ಸಕಲ ಧೈರ್ಯದಾತೆ ಸಕಲ ಧೈರ್ಯದಾತೆ ಭಿನ್ನ ಕ್ಷೇತ್ರ ತಾಪವೀತ ನೀತು ಸೂತ್ರ ನಡೆಸು ಭಿನ್ನ ಕ್ಷೇತ್ರ ತಾಪವೀತ ನೀತು ಸೂತ್ರ ಕೂಡಿ ನಡೆ ಕೂಡಿ ನುಡಿ ಕೂಡಿ ನಡೆ ಕೂಡಿ ನುಡಿ ಮೂಡಿಸು ನೀ ನಮ್ಮಲಿ ಮೂಡಿಸು ನೀ ನಮ್ಮಲಿ ಅದೇ ಪಂಥ ಅದೇ ಬಾಳಿನ ಬೆಳಿ ಅದೇ ಬಾಳಿನ ಬೆಳಿ ಜಯ ಜಯ ಭೂ ಮಾತೆ ಮಾತೆ ಮಾತೆ ಜಯ ಭಾರತ ಮಾತೆ ಮಾತೆ

ಮುಂದೆ ಮಾಲಗೆಯಲ್ಲಿರಲಿ ದೇವರ ದೇವ ಜನ್ಮ ಜನ್ಮದಲ್ಲಿ ಎನಿತು ಪುಣ್ಯವನು ಮಾಡಿದೆನು ನಾನು ಜನಿಸಿದೆನು ನಾನಿಲ್ಲಿ ಭರತ ಭೂಮಿ. ವೃಂದಗಾನದಲ್ಲಿ ದೇಶಭಕ್ತ ಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗಳಲೆ ರೋಗ ಕುರಿತು ಡಾ ಶಾರದಾ ಆರ್ ಅವರೊಂದಿಗೆ ಸಂದರ್ಶನ. ತೋಪೇಗೌಡ ಹಾಗೂ ಹಗಡ ಸಂಗಡಿಗರಿಂದ ಭಜನೆ ಪದ, ಜನಪದ ಗೀತೆ ಕೇಳಬಹುದು. ರೈತ ಬಾಂಧವರಿಗೆ ನಮಸ್ಕಾರಗಳು. ಕಾರ್ಯಕ್ರಮದ ಆರಂಭದಲ್ಲಿ ಗಳಲೆ ರೋಗ ಕುರಿತು ಡಾ ಶಾರದಾ ಆರ್ ಅವರೊಂದಿಗೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಗಳಲೆ ಮತ್ತು ಚಪ್ಪೆ ರೋಗದ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶುವೈದ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾರದಾ ಆರ್ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಶಾರದಾ ಆರ್ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಗೆ ಇವತ್ತು ಪ್ರಾಣಿಗಳಲ್ಲಿ ಕಂಡು ಬರುವಂತಹ ಈ ಗಳಲೆ ರೋಗ ಮತ್ತೆ ಚಪ್ಪೆ ರೋಗ, ಈ ಎರಡು ರೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಚಪ್ಪೆ ರೋಗ ಅಂದ್ರೇನು, ಇದು ಯಾವ ಥರ ಇರ್ತದೆ, ಮತ್ತೆ ಇದು ಯಾವಾಗ ಬರ್ತದೆ? ಈ ಚಪ್ಪೆ ರೋಗ ಅಂದ್ರೆ ಇದು ಕೂಡ ಒಂದು ಜಾನುವಾರುಗಳಲ್ಲಿ ಬರುವಂತಹ ಒಂದು ಪ್ರಮುಖವಾದ ಸಾಂಕ್ರಾಮಿಕ ರೋಗ. ಇದನ್ನ ನಾವು ಬ್ಲ್ಯಾಕ್ ಕ್ವಾರ್ಟರ್ ಅಥವಾ BQ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ. ಇದು ಕೂಡ ಒಂದು ಬ್ಯಾಕ್ಟೀರಿಯಾಯಿಂದ ಬರುವಂತಹ ಒಂದು ರೋಗ. ಕ್ಲಾಸ್ಟ್ರಿಡಿಯಂ ಶೋವೈ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಇದರಿಂದ ಬರುವಂತದ್ದು. ಸಾಮಾನ್ಯವಾಗಿ ಹಸುಕರುಗಳು, ಎಮ್ಮೆಗಳು, ಕುರಿ, ಮೇಕೆಗಳಲ್ಲಿ ಇದು ಕಂಡುಬರುತ್ತೆ. ಹಸುಗಳಲ್ಲಿ ಮತ್ತೆ ಕುರಿಗಳಲ್ಲಿ ಇದು ಹೆಚ್ಚು ಕಂಡುಬರುತ್ತೆ. ಮಳೆಗಾಲದ ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಮುಂಗಾರು ಶುರುವಾಗತ್ತಲ್ಲ, ಅದ್ ಶುರುವಾದ ಮೇಲೆ ಜೂನ್ ಇಂದ ನವೆಂಬರ್ ವರೆಗೂ ಇದು ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇದ್ರ ಹೆಸರು ಏನ ಚಪ್ಪೆ ರೋಗ ಅಂತ ಹೇಳ್ತೇವೆ, ಯಾಕಂದ್ರೆ ಈ ರೋಗಕ್ಕೆ ತುತ್ತಾದಂತ ಪ್ರಾಣಿಗಳಲ್ಲಿ ಈ ಚಪ್ಪೆ ಭಾಗದಲ್ಲಿ ಅಂದ್ರೆ ಏನಾಗುತ್ತೆ, ದೊಡ್ಡ ಮಾಂಸಖಂಡಗಳೇನಿರ್ತವೆ ಇವು ಬಾತ್ಕೊಳ್ತವೆ. ಸೊ ಚಪ್ಪೆ ಭಾಗದಲ್ಲಿ ಇರುವಂತ ಮಾಂಸಖಂಡಗಳು ಅಂದ್ರೆ ಚಪ್ಪೆ ಅಂದ್ರೆ ಏನು ಮೇಡಮ್? ಇದು ಹಿಂದಿನ ಕಾಲುಗಳ ಮೇಲ್ಭಾಗದಲ್ಲಿ ಮಾಂಸಖಂಡಗಳೇನ್ ಬರ್ತವೆ ಅದನ್ನ ಚಪ್ಪೆ ಭಾಗ ಅಂತಾರೆ. ಸೊ ಈ ಚಪ್ಪೆ ಭಾಗದಲ್ಲಿ ಉರಿಯುತ್ತ ಕಾಣಿಸ್ಕೊಂಡ್ಬಿಡುತ್ತೆ. ಸೊ ಹಾಗೆ ಇದು ಒಂಥರ ವಿಷಯುಕ್ತವಾಗಿ ರಕ್ತನಂಜನ್ನು ಉಂಟು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳು ಸಾವಿಗೀಡಾಗ್ತವೆ. ಹಾಗಾಗಿ ಇದನ್ನ ಚಪ್ಪೆ ರೋಗ ಅಂತ ಹೇಳ್ತೇವೆ. ಚಪ್ಪೆ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರೋದ್ರಿಂದ. ಈಗ ಈ ಒಂದು ರೋಗ ಬಂದಾಗ ಪ್ರಾಣಿಗಳು ಯಾವ ಒಂದು ಲಕ್ಷಣ ತೋರಿಸ್ತವೆ? ಈ ರೋಗ ಏನಪ್ಪ ಅಂದ್ರೆ ನಾಗ್ಲೇ ಹೇಳ್ದೆ, ಉರಿಯುತ್ತ ಕಾಣಿಸುತ್ತೆ ಚಪ್ಪೆ ಭಾಗದಲ್ಲಿ ಅಂತ. ಚಪ್ಪೆ ಭಾಗದಲ್ಲೇ ಆಗ್ಬೇಕು ಅಂತ ಏನಿಲ್ಲ. ಇದು ಎಲ್ಲಿ ಹೆಚ್ಚು ಸ್ನಾಯುಗಳಿರ್ತವೋ, ಮಾಂಸಖಂಡಗಳಿರ್ತವೋ ಅಂತ ಜಾಗದಲ್ಲಿ ಇದು ಕಂಡು ಬರಬಹುದು. ಅಂತ ಜಾಗಗಳಲ್ಲಿ ಅದು ಕುತ್ತಿಗೆ ಭಾಗ ಆಗ್ಬೋದು, ಅಥವಾ ಭುಜದ ಭಾಗ ಆಗ್ಬೋದು, ಅಥವಾ ಚಪ್ಪೆ ಭಾಗ ಆಗ್ಬೋದು. ಎಲ್ಲಿ ಮಾಂಸಖಂಡಗಳು ಹೆಚ್ಚಾಗಿದ್ದ ಅಂತಲ್ಲಿ ಇದು ಕಂಡು ಬರುತ್ತೆ. ಅಂದ್ರೆ ಅವು ನಡೆದಾಡಬೇಕಾದ್ರೆ ಸ್ವಲ್ಪ ಖಂಡಿತ ಮೊದಲನೇ ಮುಖ್ಯವಾದ ಚಿಹ್ನೆನೆ ಕುಂಟ್ಲಿಕ್ಕೆ ಶುರುವಾಗ್ತದೆ, ಸರಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ ಇವಕ್ಕೆ. ಅದಲ್ಲದೆ ಹೆಚ್ಚು ಜ್ವರ, ರಕ್ತ ನಂಜಾಗೋದ್ರಿಂದ ಜ್ವರ, ಅತಿಯಾದ ಜ್ವರ ಬರುತ್ತೆ, ನಿರಾಹಾರವಾಗ್ತವೆ. ಆಮೇಲೆ ನಿಶಕ್ತಿ ಇರುತ್ತೆ, ಆಹಾರ ತಿನ್ನಕಾಗದೆ ನಿಶಕ್ತಿ ಆಗತ್ತೆ. ಮತ್ತೆ ಒಂಥರ ಇದು ಸರಿಯಾಗಿ ನಡಿಲಿಕ್ಕೆ ಆಗದೆ ಇರೋದ್ರಿಂದ ಒಂಥರ ದೇಹದ ಸಮತೋಲನನೇ ಕಳ್ಕೊಂಡಂಗೆ ಆಗತ್ತೆ ಇದಕ್ಕೆ. ಹಾಗೆ ಹೆಚ್ಚು ಜ್ವರ ಆದಾಗ ಕಂಡು ಬರುವಂತ ಲಕ್ಷಣಗಳು ಕಂಡು ಬಂದೇ ಬರುತ್ತೆ. ಹಾಲಿನ ಪ್ರಮಾಣ ಕಮ್ಮಿ ಆಗತ್ತೆ, ನಾಡಿ ಬಡತ ಹೆಚ್ಚಾಗತ್ತೆ, ಹಾಲು ಕೊಡೋ ಪ್ರಾಣಿಗಳಂತೂ ಕೊಡೋದು ನಿಲ್ಸಿಬಿಡ್ತವೆ, ಖಂಡಿತ ನಿಲ್ಸ್ಬಿಡ್ತವೆ. ಅದಲ್ದೆ ಇವು ಮಾಮೂಲಾಗಿ ಏನಪ್ಪಾ ಅಂದ್ರೆ ಈ 6 ತಿಂಗಳಿಂದ ಒಂದು 3 ವರ್ಷದವರೆಗೂ ಇರುವಂತ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಇದು ಅಂದ್ರೆ ದಷ್ಟ ಪುಷ್ಟವಾಗಿರೋದು, ಚೆನ್ನಾಗಿ ಬೆಳೆಯೋ ಅಂತ ಜಾನುವಾರುಗಳಲ್ಲೇ ಇದು, ಆರೋಗ್ಯವಂತ ಜಾನುವಾರುಗಳಲ್ಲೇ ಇದು ಹೆಚ್ಚು ಕಂಡು ಬರೋದು. ಓಹೋ, ಅಂತ ಪ್ರಾಣಿಗಳನ್ನ ಹುಡುಕಿ ಇದು ಆಕ್ರಮಿಸಿಕೊಳ್ಳುತ್ತೆ. ಖಂಡಿತ, ಅಂತ ದಷ್ಟಪುಷ್ಟವಾಗಿರೋ ಮಾಂಸಖಂಡಗಳಿರುವಂತ ಜಾಗಗಳಲ್ಲೇ ಇದು ಬರೋದ್ರಿಂದ ಅಂತ ಪ್ರಾಣಿಗಳಲ್ಲೇ ಇದು ಹೆಚ್ಚು ಕಂಡು ಬರುತ್ತೆ. ಆಮೇಲೆ ಈ ರೋಗಾಣು ಏನು ದೇಹನ ಪ್ರವೇಶ ಮಾಡುತ್ತಲ್ಲ, ಕೆಲವೇ ದಿನಗಳಲ್ಲಿ ನಿಮ್ಗೆ ಆ ಲಕ್ಷಣಗಳು ಕಂಡು ಬರಬಹುದು. ಚಪ್ಪೆ ರೋಗದ ಲಕ್ಷಣಗಳು ನಾನಾಗ್ಲೇ ಹೇಳ್ತಾ ಇದ್ದೆ. ಇದು ಎಷ್ಟು ದಿನ ಬೇಕಾಗುತ್ತೆ ಈ ಚಪ್ಪೆ ರೋಗದ ಗುಣಲಕ್ಷಣಗಳು ನಮ್ಗೆ ಕಂಡು ಬರ್ಬೇಕಂದ್ರೆ? ಕೆಲವೇ ದಿನಗಳಲ್ಲಿ ನಮ್ಗೆ ಕಂಡು ಬರುತ್ತೆ. ಒಂದು 4-5 ದಿನದಲ್ಲಿ ರೋಗಾಣು ದೇಹನ ಪ್ರವೇಶ ಮಾಡುತ್ತಲ್ಲ, ಪ್ರವೇಶ ಮಾಡಿ ಒಂದು 4-5 ದಿನ ದಿನಗಳಲ್ಲೇ ನಿಮ್ಗೆ ಈ ಚಿಹ್ನೆಗಳು ಕಂಡು ಬರುತ್ತೆ. ಇದು ಕೂಡ ಒಂಥರ ಇದು ಬೀಜ ಕಣಗಳಾಗಿ ಪರಿವರ್ತನೆಗೊಳ್ಳೋ ಅಂತ ಒಂದು ಬ್ಯಾಕ್ಟೀರಿಯಾ. ಅಂದ್ರೆ ಇದೇನಾಗುತ್ತೆ, ಗಾಳಿ ಸಂಪರ್ಕಕ್ಕೆ ಬಂದಾಗ ಇದು ಬ್ಯಾಕ್ಟೀರಿಯಾ ತನ್ನ ಮಾಮೂಲಿ ರೂಪದಲ್ಲಿ ಇರೋದಿಲ್ಲ, ಬೀಜ ಕಣಗಳಾಗಿ ಪರಿವರ್ತನೆಗೊಂಡು ಅದು ಆ ವಾತಾವರಣದಲ್ಲಿ ಉಳ್ಕೊಂಡಿರುತ್ತೆ. ಗಾಳಿಲಾಗ್ಬಹುದು, ಮಣ್ಣಲ್ಲಾಗ್ಬಹುದು, ಅದು ಒದಕೊಂಡಿರುತ್ತೆ. ಈ ಒಂದು ಚಪ್ಪೆ ರೋಗ ಎಲ್ಲ ಕಡೆ ಆಗ್ಲೇ ಇರ್ತದೆ ಬೀಜ ಕಣಗಳು ಎಲ್ಲೆಲ್ಲಿ ಇರ್ತವೋ ಅಲ್ಲಿ ಇರ್ತದೆ. ಹಾಗಾಗಿ ಏನಾಗುತ್ತೆ, ಇದು ಒಂದು ತೀವ್ರ ರೂಪದ ರೋಗವಾಗಿ ಇದು ಮಾಮೂಲಾಗಿ ಕಂಡು ಬರೋದು, ತೀವ್ರ ಸ್ವರೂಪದ ರೋಗವಾಗಿ ಕಂಡು ಬರುತ್ತೆ. ಪ್ರಾಣಿಗಳ ಅಶಕ್ತತೆ ಅಥವಾ ಪ್ರಾಣಿಗಳ ಇನ್ಯಾವುದು ಕೊರತೆಯಿಂದ ಇದು ಬರೋದಿಲ್ಲ, ಇದು ಖಂಡಿತ ಇಲ್ಲ. ಆದ್ರೆ ಅದೇ ಏನು ಆ ರೋಗನೇ ಬಲ ಮತ್ತೆ ಏನು ದಷ್ಟಪುಷ್ಟವಾದ ಪ್ರಾಣಿಗಳನ್ನೇ ಹುಡ್ಕೊಂಡದ್ದು ಬರ್ತದೆ ಖಂಡಿತ. ಮಾಮೂಲಾಗಿ ಮೇಡಮ್ ಆ ತರ ಇದು ಮಾಂಸ ಖಂಡಗಳಲ್ಲಿ ಗಾಯಗಳಾಗ್ತಾವಲ್ವಾ, ಇದು ಗಾಳಿಯಲ್ಲಿ ಅದು ನಿಷ್ಕ್ರಿಯವಾಗ್ತದೆ. ಹಾಗಾಗಿ ಗಾಳಿ ಇಲ್ಲದೆ ಇರುವಂತದ್ದು ದೇಹದ ಒಳಗೆ ಹೋಗಿ ಅದು ವೃದ್ಧಿಯಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಾ ಆಗ್ಲೇ ಹೇಳಿದೆ ಮಾಂಸ ಖಂಡಗಳು ಹೆಚ್ಚಿರುವಂತದ್ದು ತೊಡೆ ಭಾಗ ಆಗ್ಬಹುದು, ಭುಜದ ಭಾಗ, ಕುತ್ತಿಗೆ ಭಾಗ ಆಗ್ಬಹುದು, ಎಲ್ಲಿ ಸ್ನಾಯುಗಳು ಹೆಚ್ಚಿದವೋ ಅಲ್ಲಿ ಇದು ಉರಿಯೂತ ಆಗ್ಬಹುದು. ಮಾಮೂಲಾಗಿ ಗಾಯಗಳು ಇನ್ಫೆಕ್ಟ್ ಆಗೋದ್ರಿಂದ ಬರೋದು, ಗಾಯಗಳ ಸೋಂಕು ಆಗತ್ತಲ್ಲ ಈ ಬೀಜ ಕಣಗಳಿಂದ, ಅದರಿಂದ ಈ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಅದು ಏನಾಗುತ್ತೆ, ಗಾಯನ ಅದು ಸೋಂಕು ಮಾಡಿದಾಗ ಈ ರೋಗಾಣು ಒಳಗ್ ಹೋಗಿ ವೃದ್ಧಿ ಆಗ್ಲಿಕ್ಕೆ ಶುರುವಾಗತ್ತೆ. ಸೊ ವೃದ್ಧಿ ಆಗ್ಲಿಕ್ಕೆ ಶುರುವಾದಾಗ ಇದು ಅಲ್ಲಿ ಒಂದು ಉರಿಯೂತ ಕಾಣಿಸ್ಕೊಳ್ಳುತ್ತೆ. ಸೊ ಶುರುನಲ್ಲಿ ಇದು ಒಂಥರ ಅಲ್ಲಿ ಬಿಸಿಯಾಗಿ ಆ ಭಾಗ ಬಿಸಿಯಾಗಿ ಸ್ವಲ್ಪ ನೋವಿರುತ್ತೆ ಮುಟ್ಟಿದ್ರೆ, ಆದ್ರೆ ಹೋಗ್ತಾ ಹೋಗ್ತಾ ರೋಗಾಣ ಒಳಗೋದಂಗೆಲ್ಲ ಇದು ತಣ್ಣಗಾಗಿ ಹೋಗ್ಬಿಡತ್ತೆ. ಗಾಯದ ಭಾಗ ಏನಿತ್ತಲ್ಲ ತಣ್ಣಗೂ ಆಗತ್ತೆ, ನೋವು ಕೂಡ ಇರೋದಿಲ್ಲ. ಆದ್ರೆ ಈ ರೋಗಾಣು ವೃದ್ಧಿ ಆಗ್ತಾ ಇರುವಾಗ ಏನಾಗುತ್ತೆ, ನೀರು ಮತ್ತೆ ಗಾಳಿ ತುಂಬಿಕೊಂಡಂಗಾಗಿರುತ್ತೆ ಆ ಜಾಗದಲ್ಲಿ. ಹಾಗಾಗಿ ನೀವು ಅಲ್ಲಿ ಏನಾದ್ರೂ ಒತ್ತದ್ರೆ ಪರ್ಪರ ಅಂತ ಸೌಂಡ್ ಬರುತ್ತೆ, ಗಾಳಿ ಮತ್ತೆ ನೀರು ಇರ್ತದಲ್ಲ. ಇಲ್ಲಿ ಅಮಾವಾಸ ಕಂಡದೊಳಗೆ ಗಾಳಿ ಸೇರ್ಕೊಂಡ್ಬಿಟ್ಟಿರುತ್ತೆ, ಗಾಳಿ ಇದು ವೃದ್ಧಿ ಆಗ್ತಾ ಇರುವಾಗ ಗಾಳಿ ಸೇರ್ಕೊಂಡಿರುತ್ತೆ, ಅದ್ರ ಜೊತೆ ನೀರು ಸೇರ್ಕೊಂಡಿರುತ್ತೆ, ಏನು ಬಾವು ಬರ್ತದೆ. ಓಹೋ, ಆದ್ರೆ ಬಾವುದಲ್ಲಿ ಜೋತಾಡುತ್ತೆ. ಜೋತಾಡುವಷ್ಟು ಇರೋದಿಲ್ಲ, ನಿಮ್ಗೆ ಊತ ಇರುತ್ತೆ ಗೊತ್ತಾಗತ್ತೆ, ಏನೋ ನೀರ್ ತುಂಬಿಕೊಂಡಿರುವಂತ ಊತ ಇದ್ದಂಗಿರುತ್ತೆ. ಇದು ಮಾಮೂಲಾಗಿ ಇದು ಆಗ್ಲೇ ಹೇಳಿದೆ, ವೃದ್ಧಿ ಆಗ್ತಾ ಇದ್ದಂಗೆ ಕೆಲವು ವಿಷ ವಸ್ತುಗಳನ್ನ ಅದು ಬಿಡುಗಡೆ ಮಾಡುತ್ತೆ, ವಿಷಯುಕ್ತ ವಸ್ತುಗಳನ್ನ. ಈ ವಿಷಯುಕ್ತ ವಸ್ತುಗಳು ಜಾನುವಾರನ ವಿಷಮ ಸ್ಥಿತಿಗೆ ಎಳ್ಕೊಂಡು ಹೋಗ್ಬಿಡತ್ತೆ. ಸೊ ಹಾಗಾಗಿ ಇದು ಒಂಥರ ತೀವ್ರವಾದ ರೋಗವಾಗಿ ಕಂಡು ಬರುತ್ತೆ. ಈಗ ಈ ಚಪ್ಪೆ ರೋಗ ನಿಯಂತ್ರಣ ಮಾಡಬಹುದಾ? ಖಂಡಿತ ನಿಯಂತ್ರಣ. ಯಾವ ತರದಲ್ಲಿ ನಿಯಂತ್ರಣ ಮಾಡಬಹುದು, ಲಸಿಕೆ ಅಥವಾ ಏನು ಈಗ ಮುಂಜಾಗ್ರತಾ ಕ್ರಮನ ಹೇಗೆ? ಹೌದು, ಇದಕ್ಕೂ ಕೂಡ ಲಸಿಕೆಯ ಲಭ್ಯತೆ ನಮ್ಮಲ್ಲಿ ಇದ್ದೇ ಇದೆ. ನಾನಾಗ್ಲೇ ಹೇಳಿದೆ ಈ ಚಪ್ಪೆ ರೋಗ ಕೂಡ ನಮ್ಮಲ್ಲಿ ಹೆಚ್ಚು ಕಂಡು ಬರುತ್ತೆ, ಇರೋದ್ರಿಂದ ಇದಕ್ಕೂ ಕೂಡ ಇದು ಲಸಿಕೆಗಳನ್ನ ಹಾಕ್ತಾರೆ. ಈ ಲಸಿಕೆನ ಮುಂಗಾರು ಶುರುವಾಗ್ಲಿಕ್ಕೆ ಮುಂಚೆನೆ ಹಾಕ್ತಾರೆ. ಈ ರೋಗನ ಹೇಳಿದೆ ಮುಂಗಾರು ಶುರುವಾದ್ಮೇಲೆ ಬರ್ಲಿಕ್ಕೆ ಶುರುವಾಗ್ತದೆ ಅಂತ. ಸೊ ಹಾಗಾಗಿ ಅದಕ್ಕೆ ಮುಂಚೆ ಯಾವುದೇ ಜಾನುವಾರುಗಳಿಗೆ ನೀವು ಲಸಿಕೆಯನ್ನು ಹಾಕಿದ್ರೆ ಇದು ತೀವ್ರವಾದ ಸ್ವರೂಪಕ್ಕೆ ಹೋಗೋದು ತಪ್ಪುತ್ತದೆ. ಇದು ಒಂದು. ಅದಲ್ಲದೆ ನಾವು ಯಾವ್ದಾದ್ರೂ ಯಾವುದೇ ಕಾಯಿಲೆ ಬಂದ್ರೆ ರೋಗಯುಕ್ತ ಪ್ರಾಣಿನ ನಾವು ಮೊದಲು ಬೇರ್ಪಡಿಸಬೇಕಾಗತ್ತೆ. ಅದನ್ನ ಬೇರ್ಪಡಿಸ್ಬಿಟ್ಟು ಅದ್ರ ಜೊತೆ ಇರೋಕ್ಕೂ ಎಲ್ಲ ಲಸಿಕೆನ ನೋಡಿ ಅದು ಕಾಯಿಲೆ ಬಂದಂತವಕ್ಕೆ ಸೂಕ್ತ ಚಿಕಿತ್ಸೆ ಕೊಡಬೇಕಾಗತ್ತೆ, ಬರದೇ ಇರೋದಕ್ಕೆ ಸೂಕ್ತ ಲಸಿಕೆ ಕೊಡಬೇಕಾಗತ್ತೆ ಮುಂದಕ್ಕೆ ಬರದೇ ಇರೋ ತರ. ಇದು ಒಂದನ್ನ ಮಾಡಬಹುದು. ಅದಲ್ಲದೆ ನೈರ್ಮಲ್ಯೀಕರಣ ತುಂಬಾ ಮುಖ್ಯವಾಗತ್ತೆ. ಈ ಚಪ್ಪೆ ರೋಗ ಬಂದ ಪ್ರಾಣಿಗಳನ್ನ ಗುಣಪಡಿಸಬಹುದಾ ಮೇಡಮ್? ನಾವು ಈ ಪ್ರಾಣಿಗಳನ್ನ ನಾವೇನಾದ್ರೂ ಅದು ಶುರುವಿನ ಹಂತಗಳಲ್ಲೇ ನಾವು ಅದನ್ನೇನಾದ್ರೂ ಗಮನಿಸ್ಕೊಂಡ್ರೆ ಖಂಡಿತವಾಗಿ ನಾವು ಅದನ್ನ ಉಳಿಸ್ಕೋಬಹುದು, ನಾವು ಆ ಜಾನುವಾರನ ಉಳಿಸ್ಕೋಬಹುದು. ಆದರೆ ವಿಷಮ ಸ್ಥಿತಿಗೆ ಹೋಗ್ಬಿಟ್ಟಿದ್ರೆ ನಾವೇನು ಮಾಡಕ್ಕಾಗಲ್ಲ. ಅಂದ್ರೆ ಈಗ ತೊಡೆ ಭಾಗ ಅಂತ ಇಟ್ಕೊಂಡ್ರಿ, ಅದು ತೊಡೆ ಭಾಗ ಬಾವು ಬರ್ತದೆ, ಮತ್ತೆ ಅದು ದೊಡ್ಡದಾಗಿ ಹೋಲ್ ಆಗ್ತದ ಹೇಗೆ? ಮಾಮೂಲಾಗಿ ಏನಾಗುತ್ತೆ, ಈ ಗಾಯ ಆಗಿರೋದು ಸೋಂಕಾಗೋದ್ರಿಂದ ಈ ರೋಗಾಣುಗಳು ಏನಾಗುತ್ತೆ, ವೃದ್ಧಿ ಆಗ್ತಾ ಆಗ್ತಾ ದೇಹದ ಒಳಗೋಗ್ತವೆ, ಹೊರಕ್ ಬರಲ್ಲ. ಅವಕ್ಕೆ ಗಾಳಿ ಸಂಪರ್ಕದಲ್ಲಿ ಗಾಳಿ ಸಂಪರ್ಕಕ್ಕೆ ಬಂದ್ರೆ ಅವು ಬದುಕಿರೋಲ್ಲ, ಹಾಗಾಗಿ ಒಳಗೆ ಹೋಗ್ತಿರ್ತಾವಲ್ಲ. ವೃದ್ಧಿ ಆಗುವಾಗ ವಿಷ ವಸ್ತುಗಳನ್ನ ಉತ್ಪತ್ತಿ ಮಾಡ್ತವೆ. ಈ ವಿಷ ವಸ್ತುಗಳು ನಮ್ಮ ರಕ್ತಕ್ಕೆ ಸೇರಿ ರಕ್ತ ನಂಜನ್ ಉಂಟು ಮಾಡಿ ಅದು ಸಾವನ್ನಪ್ಪೋದು. ಹಾಗಾಗಿ ನಮಗೆ ಶುರುವಿನಲ್ಲೇ ಯಾವುದೇ ಗಾಯಗಳಾದ್ರೆ ನಾವು ಆದಷ್ಟು ಬೇಗ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ರೆ ಅದಕ್ಕೆ ಏನು ನಾವು ಆಂಟಿಸೆಪ್ಟಿಕ್ಸ್ ಏನ್ ಹಾಕ್ತಿವಿ, ನಂಜು ನಾಶಕಗಳನ್ನ ಅಥವಾ ಸೋಂಕು ನಾಶಕಗಳನ್ನ ಉಪಯೋಗಿಸ್ತಾ ಇದ್ರೆ ಖಂಡಿತ ನಾವು ಅವನ್ನ ಉಳಿಸ್ಕೊಳ್ಬಹುದು. ಈ ಒಂದು ಚಪ್ಪೆ ರೋಗದ ಬಗ್ಗೆ ಲಸಿಕೆ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಚಪ್ಪೆ ರೋಗದ ಲಸಿಕೆನ ನಾನು ಆಗ್ಲೇ ಹೇಳಿದೆ, ಇದು ಕುರಿಗಳಲ್ಲಿ ಹಸುಗಳಲ್ಲಿ ಹೆಚ್ಚಾಗಿ ಬರ್ತದೆ ಅಂತ. ಸೊ ಹಾಗಾಗಿ ನೀವು ಈ ಮಳೆಗಾಲಕ್ಕೆ ಮುಂಚೆ ನೀವು ಇದಕ್ಕೆ ಏನಾದ್ರೂ ಲಸಿಕೆ ಹಾಕೋದು ಒಳ್ಳೇದು. ಇದಲ್ಲದೆ ಕುರಿಗಳಲ್ಲಿ ಏನಪ್ಪಾ ಅಂದ್ರೆ ಗಾಯಗಳು ಸೋಂಕಾಗೋದ್ರಿಂದ ಬರುತ್ತೆ ಅಂತ ಹೇಳಿದೆ. ಈ ಕುರಿಗಳಲ್ಲಿ ಉಣ್ಣೆ ತೆಗೆಯುವಾಗ ಗಾಯಗಳಾಗುವಂತ ಸಾಧ್ಯತೆಗಳಿರ್ತವೆ. ಸೊ ಅಂತ ಯಾವುದೇ ಪರಿಸ್ಥಿತಿಗಳಿದ್ದಲ್ಲಿ ಅದ್ ಮಾಡ್ಲಿಕ್ಕೆ ಮುಂಚೆ ನಾವು ಲಸಿಕೆನೇನಾದ್ರೂ ಕೊಟ್ರೆ ಅದಕ್ಕೆ ಆ ಗಾಯ ಸೋಂಕ್ ಈ ತರ ಸೋಂಕು ಬಂದು ಈ ಕಾಯಿಲೆ ಬರೋದನ್ನ ತಪ್ಪಿಸಬಹುದು. ಮತ್ತೆ ಮರಿ ಹಾಕುವಾಗ ಕೆಲವೊಮ್ಮೆ ಗಾಯಗಳು ಹಾಕ್ತವೆ. ಸೊ ಹಾಗಾಗಿ ಮರಿ ಹಾಕ್ಲಿಕ್ಕೂ ಒಂದೆರಡು ಮೂರು ವಾರದ ಮುಂಚೆ ನಾವು ಲಸಿಕೆನ್ ಕೊಡೋದು ಒಳ್ಳೇದು. ಬರೀ ಈ ಮಳೆಗಾಲದಲ್ಲಿ ಬರುತ್ತೆ ಅಂತ ಅದಕ್ಕೆ ಮುಂಚೆ ಕೊಡೋದೇ ಅಲ್ವಾ. ಗಾಯಗಳ ಆಗುವಂತ ಸಾಧ್ಯತೆಗಳು ಯಾವಾಗ ಇರ್ತವೋ ಅದಕ್ಕೆ ಮುಂಚೆ ಕೂಡ ನಾವು ಪ್ರಿವೆಂಟಿವ್ ಆಗಿ ಲಸಿಕೆಗಳು ಕೊಡೋದ್ರಿಂದ ನಾವು ರೋಗನ ನಿಯಂತ್ರಣ ಮಾಡಬಹುದು. ಅಂದ್ರೆ ಗಾಯಕ್ಕೆ ತುತ್ತಾಗುವಂತ ಪ್ರಾಣಿಗಳಿಗೆ ಮಾತ್ರ ಇದು ಜಾಸ್ತಿ ಬರೋದು? ಹೌದು, ಗಾಯಗಳು ತುತ್ತಾದಂತ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಬರುತ್ತೆ. ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಇದನ್ನ ನಿಯಂತ್ರಣ ಮಾಡಬಹುದು. ಖಂಡಿತ, ಔಷಧಿಗಳನ್ನ ಕೊಡ್ತಿದ್ರೆ ಗಾಯಗಳಿಗೆ. ಆಯ್ತು ಡಾಕ್ಟರ್ ಶಾರದಾ ಅವರೇ, ಈಗ ಈ ಒಂದು ಗಳಲ್ಲೆ ರೋಗದ ಕುರಿತನು ಕೂಡ ಮಾಹಿತಿ ಮಾಡಿಕೊಡಿ. ಗಳಲ್ಲೆ ರೋಗ ಅಂದ್ರೆ ಏನು, ಇದನ್ನ ಇದು ಯಾವ ತರ ಬರ್ತದೆ? ಗಳಲೆ ರೋಗ ಅಂದ್ರೆ ಇದನ್ನ ನಾವು ಗಂಟ್ಲು ಬೇನೆ ಅಂತಾನು ಅಂತೀವಿ, ಯಾಕಂದ್ರೆ ಗಂಟ್ಲು ಬಾವಿರ್ತದೆ ಇದರಲ್ಲಿ, ಹಾಗಾಗಿ ಗಂಟ್ಲು ಬೇನೆ ಅಂತೀವಿ. ಇದನ್ನ ಗಳಗಂಡ ಕಾಯಿಲೆ ಅಂತಾನು ಹೇಳ್ತಾರೆ. ಇದು ಕೂಡ ಒಂದು ಬ್ಯಾಕ್ಟೀರಿಯಾಯಿಂದ ಬರುವಂತ ರೋಗನೇ. ಪ್ಯಾಸ್ಚುರೆಲ್ಲಾ ಮಲ್ಟೋಸಿಡಾ ಅನ್ನೋ ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಇದು ಹೆಚ್ಚಾಗಿ ಎಮ್ಮೆಗಳಲ್ಲಿ ಮತ್ತು ಹಸುಗಳಲ್ಲಿ ಕಂಡು ಬರುತ್ತೆ. ಕುರಿ ಮೇಕೆಗಳಲ್ಲೂ ನಾವು ಇದನ್ನ ನೋಡಬಹುದು. ಇದು ಕೂಡ ಒಂಥರ ಜಾನುವಾರುಗಳಲ್ಲಿ ಒಂಥರ ತೀಕ್ಷ್ಣವಾದ ರಕ್ತ ನಂಜನ್ನ ಉಂಟು ಮಾಡಿಬಿಟ್ಟು ಅವನ್ನ ಮರಣಕ್ಕೆ ಕಾರಣ ಆಗುತ್ತೆ. ಆದ್ರೆ ಈ ಬ್ಯಾಕ್ಟೀರಿಯಾ ಏನಿದೆಯಪ್ಪ ಅಂದ್ರೆ ಇದು ಹೊರಗಡೆಯಿಂದ ಬರುವಂತದ್ದಲ್ಲ, ಇದು ಮಾಮೂಲಾಗಿ ಆರೋಗ್ಯವಂತ ಪ್ರಾಣಿಗಳಲ್ಲಿ ಗಂಟ್ಲಲ್ಲೇ ಇರುವಂತದ್ದು, ಶ್ವಾಸನಾಳದಲ್ಲೇ ಇರುವಂತದ್ದು. ಪ್ರತಿಕೂಲ ಪರಿಸ್ಥಿತಿಗಳಿದ್ದಾಗ ಅವಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ಅಂತೀವಿ, ಆ ರೋಗಾಣುಗಳು ಏನಾಗ್ತವೆ ವೃದ್ಧಿ ಆಗ್ಲಿಕ್ಕೆ ಶುರುವಾಗ್ತವೆ. ಹೆಚ್ಚು ಹೆಚ್ಚು ವೃದ್ಧಿ ಆದಾಗ ಇದು ರೋಗನ ಉಂಟು ಮಾಡುತ್ತೆ. ಈ ಪ್ರತಿಕೂಲ ಪರಿಸ್ಥಿತಿಗಳು ಅಥವಾ ಒತ್ತಡದ ವಾತಾವರಣದಲ್ಲಿ ಹೀಗಾಗೋದ್ರಿಂದ ಮಾಮೂಲಾಗಿ ಏನಾಗತ್ತೆ ಅಂದ್ರೆ ನೈರ್ಮಲ್ಯತೆಗೆ ತುಂಬಾನೇ ಮಹತ್ವ ಕೊಡ್ತೇವೆ. ಇಲ್ಲಿ ಕೊಟ್ಟಿಗೆಯಲ್ಲಿ ಸರಿಯಾದ ಗಾಳಿ ಬೆಳಕಿಲ್ದಿದೆ, ಸರಿಯಾಗಿ ನಿರ್ಮಲೀಕರಣ ಮಾಡದೇ ಇದ್ರೆ ಇದ್ದಾಗ ನೀವು ಆ ಜಾಗನ ಈ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ ಒಂದು. ಇದಲ್ಲದೆ ಬೇರೆ ಯಾವುದೇ ಕಾಯಿಲೆ ಇದ್ದಾಗ, ಈಗ ನಾವು FMD ಬರುತ್ತೆ ಅಂತ ಹೇಳ್ತೀವಿ, ಕಾಲ್ಬಾಯಿ ಜ್ವರ ಆಯ್ತಾ, ಅದಲ್ಲದೆ ಬೇರೆ ಯಾವುದೇ ಸೋಂಕಿದ್ದಾಗೂ ಇದು ಒಳಗಿರೋದ್ರಿಂದ ವೀಕ್ ಆಗಿರುತ್ತೆ, ನಿಶಕ್ತವಾಗಿರುತ್ತೆ ಪ್ರಾಣಿ. ಹಾಗಾಗಿ ಇವು ವೃದ್ಧಿಯಾಗಿ ಇದು ಕೂಡ ಸೇರ್ಕೊಂಡು ಕಾಯಿಲೆನ ಹೆಚ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಬರುವಂತ ಸಾಧ್ಯತೆ ಇದ್ದೇ ಇದೆ. ಅದ್ ನಿಶಕ್ತಿ ಇದ್ದಾಗ ಅಥವಾ ಆರೋಗ್ಯವಿಲ್ಲದಿದ್ದಾಗ ಅಥವಾ ಕೆಲವೊಮ್ಮೆ ಏನಾಗ್ತದೆ ವಾತಾವರಣದಲ್ಲಿ ಏನಾದ್ರೂ ವೈಪರೀತ್ಯವಾದಾಗ, ಅಂದ್ರೆ ಸಡನ್ ಬರದ ಸಮಯಗಳಿರ್ಬೋದು ಅಥವಾ ಹೆಚ್ಚು ಸಡನ್ ಆಗಿ ಹೆಚ್ಚು ಮಳೆಗಳು ಸ್ಟಾರ್ಟ್ ಆಗೋಗುತ್ತೆ, ಏನೇ ವಾತಾವರಣದ ವೈಪರೀತ್ಯ ಕಂಡಾಗ ಈ ಆ ರೋಗಾಣು ವೃದ್ಧಿಯಾಗುವಂತ ಸಾಧ್ಯತೆ ಇರುತ್ತೆ. ಈಗ ನಮ್ಮಲ್ಲೇ ಹೇಳ್ತೇವೆ, ವಾತಾವರಣ ಬದಲಾದಾಗ ಏನು ಚಳಿ ಜ್ವರ ಬರುವಂತ ಸಾಧ್ಯತೆಗಳು ತುಂಬಾ ಜನಕ್ಕೆ, ಗಂಟಲು ನೋವು ಬರೋದಿರುತ್ತೆ. ಅದೇ ತರ ಏನು ದಿನನಿತ್ಯದ ವಾತಾವರಣದಲ್ಲಿ ಅದೇ ತರ ಇದ್ರೆ ನೀವು ಏನು ಆರೋಗ್ಯದಲ್ಲಿ ಏರುಪೇರಾಗಲ್ಲ. ಇದು ವಾತಾವರಣನೇ ಏರುಪೇರಾದ್ರೆ ಆರೋಗ್ಯನೂ ಕೂಡ ಒಳಗಿರುವಂತ ರೋಗಾಣು ಕೂಡ ಖಂಡಿತ. ಹಾಗಾಗಿ ವೃದ್ಧಿಯಾಗಿ ರಕ್ತ ನಂಜನ್ನ ಉಂಟು ಮಾಡುವಂತ ಸಾಧ್ಯತೆ ಇದ್ದೇ ಇದೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಈ ಪ್ರಾಣಿಗಳನ್ನ ನಾವು ದೂರ ಜಾಗಗಳಿಗೆ ಕರ್ಕೊಂಡು ಹೋಗ್ತಿರ್ತೀವಿ, ಆ ಟೈಮಲ್ಲಿ ಅವನ್ನ ಸರಿಯಾಗಿ ಅವಕ್ಕೆ ಆಹಾರ ಮೇವಿಲ್ದಿದ್ರೆ ಅಥವಾ ಗಾಳಿ ಬೆಳಕು ಇಲ್ದಿದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಅವಾಗ ಕೂಡ ಅವಕ್ಕೆ ಒಂಥರ ಒತ್ತಡ ಆಗಿ, ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಒತ್ತಡ ಹಾಕಿ ಅವು ಈ ರೋಗಾಣುಗಳು ವೃದ್ಧಿ ಆಗ್ಲಿಕ್ಕೂ ಕಾರಣ ಆಗ್ಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಗಳಲೆ ರೋಗನು ಕೂಡ ತುಂಬಾ ನಷ್ಟ ಉಂಟು ಮಾಡಂತ ರೋಗ ಖಂಡಿತ. ಪ್ರಾಣಿಗೂ ಎಲ್ಲ ಪ್ರಾಣಿಗಳಿಗೂ ಕೂಡ ಇದು ಬಂದಾಗ ಮರಣಾಂತಿಕವಾಗಿ ಇರ್ತದೆ ಅಂತೀರಿ? ಹೌದು, ಇದು ರಕ್ತ ನಂಜನ್ ಉಂಟು ಮಾಡೋದ್ರಿಂದ ಮರಣಾಂತಿಕವಾಗುತ್ತೆ. ಶುರುವಿನಲ್ಲಿ ಅದು ಒಂಥರ ಉಸಿರಾಟದಲ್ಲಿ ಏರ್ಪೇರು, ಕೆಮ್ಮಾಗುವಂತದ್ದು ಈ ತರ ಕಾಣಿಸುತ್ತೆ. ಗಾಳಿ ಮುಖಾಂತರ ಈಗ ಒಂದು ರೋಗಯುಕ್ತ ಪ್ರಾಣಿ ಇದೆ ಅಂತಂದ್ರೆ ಅದ್ರ ಉಸಿರಾಟದಲ್ಲಿ ಅದ್ರ ಕೆಮ್ಮಿನ ಮುಖಾಂತರ ಕ್ರಿಮಿಗಳು ಹೊರಗೋಗಿ ಗಾಳಿ ಮುಖಾಂತರ ಬೇರೆವಕ್ಕೂ ಅದನ್ನ ಹರಡುತ್ತೆ. ಹಾಗಾಗಿ ಬೇಗ ಒಂದ್ರಿಂದ ಇನ್ನೊಂದಕ್ಕೆ ಹರಡುವಂತ ಸಾಧ್ಯತೆ ಹೆಚ್ಚು. ಮತ್ತೆ ಈ ರಕ್ತ ನಂಜಾಗುತ್ತೆ ಅಂದಾಗ ರಕ್ತದಲ್ಲಿ ಕ್ರಿಮಿ ಇದೆ ಅಂತ ಅರ್ಥ. ಅಂತದನ್ನ ಯಾವುದೇ ನೊಣಗಳು ಸೊಳ್ಳೆಗಳು ರೋಗಯುಕ್ತ ಪ್ರಾಣಿನ ಕಡ್ದಿರ್ತವಲ್ಲ ಅಂತವ್ ಆರೋಗ್ಯವಂತ ಕಡಿದ್ರೆ ಅವಕ್ಕೂ ಬರುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ರೋಗಯುಕ್ತ ಪ್ರಾಣಿಯ ಎಲ್ಲಾ ಇದ್ರಲ್ಲೂ ನೀವು ಜೊಲ್ಲಾಗ್ಬೋದು, ಉಸಿರಾಟದ ಇದ್ರಲ್ಲಾಗ್ಬೋದು, ಸಗಣಿಲಾಗ್ಬೋದು, ಹಾಲು ಇರುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಈಗ ಈ ಒಂದು ಗಳಲೆ ರೋಗಕ್ಕೆ ಕೂಡ ಯಾವ್ಯಾವ ಲಸಿಕೆಯನ್ನ ನಿಗದಿಪಡಿಸಿರ್ತಾರೆ, ಅದು ಕೂಡ ಮಾಹಿತಿ ಮಾಡಿಕೊಡಿ. ಗಲೆ ರೋಗದ ಲಸಿಕೆ ಕೂಡ ಲಭ್ಯ ಇದೆ. ಇದು ಕೂಡ ಎಲ್ಲ ಒಂದು 3-4 ತಿಂಗಳು ಮೇಲ್ಪಟ್ಟಂತಹ ಎಲ್ಲ ಜಾನುವಾರುಗಳಿಗೆ ನಾವು ಪ್ರಾಣಿಗಳಿಗೆ ನಾವು ಲಸಿಕೆಯನ್ನ ಕೊಡಬಹುದು. ಇದು ಕೂಡ ಒಂಥರ ಮುಂಗಾರು ಮಳೆ ಶುರುವಾದ ನಂತರ ಬರುವಂತದ್ದು, ಮಳೆಗಾಲದಲ್ಲಿ ಮಳೆಗಾಲ ಶುರುವಾದಾಗ ಬರುವಂತದ್ದು. ಹಾಗಾಗಿ ಮಳೆಗಾಲ ಶುರುವಾಗ್ಲಿಕ್ಕೆ ಮುಂಚೆ ನೀವೇನಾದ್ರೂ ಲಸಿಕೆ ಕೊಟ್ರೆ, ಎಲ್ಲಿ ನಿಮ್ಗೆ ರೋಗಸ್ಥಾನಿಕ ಪ್ರದೇಶಗಳು ಅಂತ ನಾವು ಕರಿತೀವಿ, ಕೆಲವು ಜಾಗಗಳಲ್ಲಿ ಆ ಸೀಸನ್ ಬಂದಾಗ ಮಾಮೂಲಾಗಿ ನಮ್ಗೆ ಆ ರೋಗಗಳು ಕಂಡು ಬರ್ತವೆ, ಅಂತ ಜಾಗಗಳಲ್ಲಿ ನಾವು ಆದಷ್ಟು ನಾವು ಲಸಿಕೆ ಕೊಡೋದ್ರಿಂದ ಈ ಜಾನುವಾರುಗಳು ಈ ರೋಗಕ್ಕೆ ತುತ್ತಾಗೋದನ್ನ ನಾವು ತಡೆಗಟ್ಟಬಹುದು. ಮೇಡಮ್, ಇನ್ನೊಂದು, ಈಗ ಈ ಒಂದು ಗಳಲು ರೋಗ ಪ್ರದೇಶ ಅಂದ್ರೆ ಯಾವ್ಯಾವ ತರದ ಪ್ರದೇಶಗಳಲ್ಲಿ ಬರಬಹುದು? ಈಗ ಬಯಲುಸೀಮೆಯಲ್ಲಿ ಬರಬಹುದು ಅಥವಾ ಮಲೆನಾಡಲ್ಲಿ ಬರಬಹುದು ಅಥವಾ ಕರಾವಳಿಯಲ್ಲಿ ಬರಬಹುದು, ಯಾವ ತರ ಈ ರೋಗಾಣು? ನಾನು ನಿಮ್ಗೆ ಹೇಳದಂಗೆ ಜಾನುವಾರಿನ ಒಳಗೆ ಇದೆ, ಪ್ರಾಣಿಗಳ ಒಳಗೆ ಇದೆ. ಹಾಗಾಗಿ ಇದು ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಇದು ಬರಬಹುದು. ಆದ್ರೆ ಇದು ಮಾಮೂಲಾಗಿ ಜಾನುವಾರುಗಳು ಒತ್ತಡಕ್ಕೊಳಗಾದಾಗ ಅಥವಾ ಪ್ರತಿಕೂಲ ಪರಿಸ್ಥಿತಿಗಳಿದ್ದಾಗ ಈ ರೋಗ ಕಾಣಿಸ್ಕೊಳ್ಳೋದ್ರಿಂದ ಅವುಗಳು ಬಾರ್ದಂಗೆ ನಾವು ನೋಡ್ಕೊಂಡ್ರೆ ಖಂಡಿತ ಈ ರೋಗನ ನಾವು ತಡೆಗಟ್ಟಬಹುದು ಒಂದು. ಆಮೇಲೆ ಜಾನುವಾರುಗಳನ್ನ ದೂರ ಪ್ರಯಾಣಕ್ಕೆ ಏನಾದ್ರೂ ಕರ್ಕೊಂಡು ಹೋಗೋದಕ್ಕೆ ಮುಂಚೆ ಕೂಡ ನಾವು ಈ ಲಸಿಕೆಯನ್ನು ಕೊಡೋದ್ರಿಂದ ಈ ತರದ ಈ ಗಳಲೆ ರೋಗ ಬರೋದನ್ನ ನಾವು ತಪ್ಪಿಸಬಹುದು ಜಾನುವಾರುಗಳಲ್ಲಿ. ಆಯ್ತು, ಡಾಕ್ಟರ್ ಶಾರದಾ ಆರ್ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೆಂಗಳೂರು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ಕರ್ನಾಟಕ ಸರ್ಕಾರದಲ್ಲೂ ಕೂಡ ಪಶು ವೈದ್ಯಾಧಿಕಾರಿಯಾಗಿ 8 ವರ್ಷಗಳ ಸೇವೆಗೈದು, ಈಗ ಪಶುವೈದ್ಯ ಕಾಲೇಜಿನಲ್ಲಿ 16 ವರ್ಷಗಳ ಸೇವೆಯನ್ನ ಸಲ್ಲಿಸಿ ಆಕಾಶವಾಣಿಗೆ ಬಂದು ಈ ಒಂದು ಗಳಲೆ ರೋಗ ಯಾವ ತರ ನಿಯಂತ್ರಣ ಮಾಡಬೇಕು, ಗಳಲೆ ರೋಗದಿಂದ ಯಾವ ತರ ಒಂದು ಅನಾಹುತ ಉಂಟಾಗ್ತದೆ, ಮತ್ತೆ ಇದಕ್ಕೆ ಯಾವ ತರ ಲಸಿಕೆಯನ್ನ ಹಾಕಿಸಬೇಕು, ಈ ಎಲ್ಲದರ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಸೂಕ್ತವಾದ ಮಾಹಿತಿಯನ್ನ ಕೊಟ್ಟರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ನಿಮಗೂ ಕೂಡ ಧನ್ಯವಾದಗಳು. ಗಳಲೆ ರೋಗ ಕುರಿತು ಡಾಕ್ಟರ್ ಶಾರದಾ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಜೈ ಗುರು ಮಂಗಳ ನಮಃ ಪಾರ್ವತಿ ಭಜರ ಹರ ಮಹದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವ ಮಾತಾ ಕರಾಟಿ ನಿಂತುರಿದು ಹೋಗುವ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇನ್ನೀಗ ಎಚ್ ಎನ್ ನಾಗರಾಜ್ ಅವರಿಂದ ಒಂದು ಜನಪದ ಗೀತೆ, ಜಯಮಂಗಳ ನಿತ್ಯ ಶುಭ ಮಂಗಳ. ಜಯಮಂಗಳ ನಿತ್ಯ ಶುಭ ಮಂಗಳ, ಜಯಮಂಗಳ ನಿತ್ಯ ಶುಭ ಮಂಗಳ. ಕಲ್ಯಾಣಿ ಸುತಮಲ್ಲಿ ಸುತ್ತು ಜಾಜಿಯಗಿ ಅಂಬಾಡಿ ಮಾವು ಕಿರಿನಲ್ಲಿ ತಾನೋಳ್ಗೆ ಅಂಧಗಾರ ಚೆಲ್ವೈಗೆ ಕೈದಾರೆ, ಅಂಧಗಾರ ಚೆಲ್ವೈಗೆ ಕೈದಾರೆ. ಜಯಮಂಗಳ ನಿತ್ಯ ಶುಭ ಮಂಗಳ, ಜಯಮಂಗಳ ನಿತ್ಯ ಶುಭ ಮಂಗಳ. ಅಳ್ಳಾದ ಅತ್ತಿಮಾರ ಬೆಲ್ಲ ಬೇವಿನ ಮಾರ, ಹಳ್ಳಾದ ಅತ್ತಿಮಾರ ಬೆಲ್ಲ ಬೇವಿನ ಮಾರ. ಬಿಲ್ಲಂಬ ಸಾಗರ ಬಿಳಿಯ ಬೆತ್ತಿಡ್ಕೊಂಡು ಪಲ್ಲೇಳು ತಾಳೆ ಕೈಲಾಣಿ, ಪಲ್ಲೇಳು ತಾಳೆ ಕಲ್ಯಾಣಿ. ಜಯಮಂಗಳ ನಿತ್ಯ ಶುಭ ಮಂಗಳ, ಜಯಮಂಗಳ ನಿತ್ಯ ಶುಭ ಮಂಗಳ. ಅತ್ತಿಯ ಮರ್ಕೆ ಸುತ್ತು ಸುತ್ತು ಬಾಣವ ಬಿಟ್ಟು, ಅತ್ತಿಯ ಮರ್ಕೆ ಸುತ್ತು ಸುತ್ತು ಬಾಣವ ಬಿಟ್ಟು, ಎತ್ತಲಾಗಿ ಹೋಗಿದ್ದೆ ಚೆಲುವಯ್ಯ ಮೇಲ್ಕೋಟೆ ಕಲ್ಯಾಣಿ ಒಳಗೆ ಐಬೋಗ, ಎತ್ತಲಾಗಿ ಹೋಗಿದ್ದೆ ಚೆಲುವಯ್ಯ ಮೇಲ್ಕೋಟೆ ಕಲ್ಯಾಣಿ ಒಳಗೆ ಐಬೋಗ. ಜಯಮಂಗಳ ನಿತ್ಯ ಶುಭ ಮಂಗಳ, ಜಯಮಂಗಳ ನಿತ್ಯ ಶುಭ ಮಂಗಳ. ನಲ್ಲಿಯ ಮರಕ್ಕೆ ಬಿಲ್ಲು ಬಿಲ್ಲು ಬಾಣವ ಬಿಟ್ಟು, ನಲ್ಲಿಯ ಮರಕ್ಕೆ ಬಿಲ್ಲು ಬಿಲ್ಲು ಬಾಣವ ಬಿಟ್ಟು, ಎಲ್ಲಿಗೆ ಹೋಗಿದ್ದೆಯ್ಯ ನೀ ಕಲ್ಯಾಣಿ ಒಳಗೋಗಿದ್ಯಾ, ಎಲ್ಲಿಗೆ ಹೋಗಿದ್ದೆಯ್ಯ ನೀನು ಕಲ್ಯಾಣಿ ಒಳಗೋಗಿದ್ಯಾ. ಜಯಮಂಗಳ ನಿತ್ಯ ಶುಭ ಮಂಗಳ, ಜಯಮಂಗಳ ನಿತ್ಯ ಶುಭ ಮಂಗಳ, ಜಯಮಂಗಳ ನಿತ್ಯ ಶುಭ ಮಂಗಳ. ಎಚ್ ಎನ್ ನಾಗರಾಜ್ ಅವರಿಂದ ಜನಪದ ಗೀತೆ ಕೇಳಿದ್ರಿ. ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಪಿಎನ್ ನಾಗರಾಜ್ ಅವರೊಡನೆ ಸಂದರ್ಶನ, ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ.